ಹಿಂದೆ ಆತ್ಮಾದೇಶ ಅಂತ ಹೇಳಿದ್ರು. ಆತ್ಮಾದೇಶ ಅಂದ್ರೆ ಆತ್ಮ ಅಂದ್ರೆ ನಾನು ಸಿಕ್ಕಿಲ್ಲ, ನನ್ನಿಂದ ಪ್ರಾಣದೇವ ಹುಟ್ಟಿದ್ದು, ನನ್ನಿಂದ ಆತ್ಮ ಭಾಷೆ ಹುಟ್ಟಿದ್ದು. ಏನರ್ಥ ಈ ಕಡೆ ಈ ಉತ್ತರ ಎಲ್ಲವೂ ಕೂಡ ಆತ್ಮನಿಂದ ಸೃಷ್ಟಿಯಾಯಿತು. ಅದರಿಂದ ಆತ್ಮಶಬ್ದ ಮುಖ್ಯತಃ ಪರಮಾತ್ಮವಾಗಿದ್ದ ಈ ವೈದಿಕ ಸಾಹಿತ್ಯದಲ್ಲಿ ಜೀವವಾಚಿತ್ವವಾಗಿ ಬರುವುದು ಮುಖ್ಯವಾಗಿ ಬರಬಹುದು. ಆತ್ಮತಃ ಪ್ರಾಣ, ಆತ್ಮತಃ ಆಶಾ, ಪ್ರಾಣದೇವರು ಆತ್ಮದಿಂದ ಪರಮಾತ್ಮನ ಸೃಷ್ಟಿಯಾದರು. ಅನಂತರ ಆತ್ಮತಃ ಆಶಾ, ಈ ರಿವರ್ಸ್ ಆರ್ಡರ್ ಇರ್ತಕ್ಕಂಥ ಅದು ಕೆಳಗಿನ ಮೇಲಕ್ಕೆ ಯಾಕೆ ಸೃಷ್ಟಿ ಕ್ರಮ. ಭಗವಂತರಿಂದ ಬ್ರಹ್ಮವಾಯುಗಳು ಸೃಷ್ಟಿಯಾದರು. ಆತ್ಮದ ಪ್ರಾಣ ಇದು ಮುಕ್ತರು ಕಣ್ಣಾರ ಕಾಣ್ತಾರೆ ಈ ದೃಶ್ಯವನ್ನ ಸೃಷ್ಟಿಯಾಗುತ್ತದೆ. ಆತ್ಮದ ಪ್ರಾಣ, ಆತ್ಮದ ಆಶಾ, ಬ್ರಹ್ಮವಾಯುಗಳು ಸೃಷ್ಟಿಯಾದ್ಮೇಲೆ ಪರಮಾತ್ಮನಿಂದಲೇ ಸರಸ್ವತಿ ಭಾರತೀಯರು ಸೃಷ್ಟಿಯಾಗ್ತಾರೆ. ಆಶಾ ಅಭಿಮಾನಿಗಳಾಗಿರುತ್ತೆ. ಆತ್ಮತಃ ಸ್ವರ, ಸರಸ್ವತಿ ಭಾರತೀಯರು ಸೃಷ್ಟಿಯಾದ್ಮೇಲೆ ಸ್ವರ್ಣಮಾನವ ಅಭಿಮಾನಿಗಳಾಗಿರ್ತಕ್ಕಂಥ ಗರುಡಶೇಷ ಮುಂತರು ಸೃಷ್ಟಿಯಾಗುವುದನ್ನು, ಸ್ವರಾಭಿಮಾನಿಗಳಾಗಿರುತ್ತೆ ಸೃಷ್ಟಿಯಾಗುವುದನ್ನು ಕೂಡ ಮುಕ್ತರು ನೋಡಬಲ್ಲರಿದೆ. ಅವರಿಗೆ ಸ್ಟೇಟ್ಮೆಂಟ್ ಅನ್ನು ಪ್ರತ್ಯಕ್ಷ ಅನುಭವ. ಆತ್ಮತಃ ಸ್ವರ, ಆಮೇಲೆ ಆತ್ಮದ ಆಕಾಶ, ಆಮೇಲೆ ಆಕಾಶ ಮಾದಿನಿಯಾಗಿರತಕ್ಕಂಥ ಪಾರ್ವತಿ, ಸುಪರ್ಣಿ, ವಾರುಣಿಯರು, ಅನಂತರ ಗರುಡಶೇಷ ಮುಂತರು ಸೃಷ್ಟಿಯಾದ ಸೃಷ್ಟಿಯಾದ್ದನ್ನ ನೋಡಬಲ್ಲರು. ಆಮೇಲೆ ಆತ್ಮತಃ ಆಕಾಶ, ಆತ್ಮತ ಸ್ತೇಜ, ತೇಜೋಭಿಮಾನಿಗಳಾಗಿರ್ತಕ್ಕಂಥ ಇಂದ್ರ ಕಾಮನು, ಅದರ ನಂತರ ಪಾರ್ವತಿ ಸುಬರ್ಣಿ ವಾರುಣಿಯರ ಸೃಷ್ಟಿಯಾದ ನಂತರ ಇಂದ್ರ ಕಾಮನ ಸೃಷ್ಟಿಯಾಗುವುದನ್ನು, ಆತ್ಮದಿಂದ ಪರಮಾತ್ಮದಿಂದ ಸೃಷ್ಟಿಯಾಗುವುದನ್ನ ಮುಕ್ತ ಜೀವ ಕಾಣಬಲ್ಲ. ಇಂದ್ರನ ಸೃಷ್ಟಿಯಾದ ನಂತರ ಆತ್ಮದ ಆಪಹ ಅಪಭಿಮಾನಿಯಾಗಿರತಕ್ಕಂಥ ಅಹಂ ಪ್ರಾಣ, ಎಂಟರಿಂದ ಒಂಬತ್ತನೇ ಕಕ್ಷೆಯಲ್ಲಿ ಇರತಕ್ಕಂಥ ಎಂಟು ಕಕ್ಷೆಯಿಂದ ಸೃಷ್ಟಿ ಆಗ ಒಂಬತ್ತನೇ ಕಕ್ಷೆಯಲ್ಲಿ ಇರತಕ್ಕಂಥ ಅಹಂ ಪ್ರಾಣ ಆತ್ಮತತ್ವದಿಂದ ಪ್ರಾಣದೇವ ಆಲಂಕಾರಿಕ ಪ್ರಾಣದ ಸೃಷ್ಟಿಯಾಗುವುದನ್ನು ನೋಡುತ್ತಾರೆ. ಆಮೇಲೆ ಅಹಂ ಪ್ರಾಣ ಆದ್ಮೇಲೆ ಆತ್ಮತಃ ಬಲಂ, ಅಹಂ ಪ್ರಾಣ ಆತ್ಮತಃ ಅನ್ನಂ, ಆತ್ಮದ ಬಲಂ ಅನ್ನದ ಮೇಲೆ ಅಲ್ಲ, ಆತ್ಮತಃ ತೇಜ, ಆತ್ಮತಃ ಆಪಹ, ಆತ್ಮತಃ ಅನ್ನ. ಆಮೇಲೆ ಅನ್ನ ಮಾಲಿನಿಯಾಗಿರ್ತಕ್ಕಂಥ ಅನಿರುದ್ಧರ ಸೃಷ್ಟಿಯಾಗುವುದನ್ನು ನೋಡ್ತಾರೆ. ಅನಿರುದ್ಧ ಅನಿರುದ್ಧರ ಕಕ್ಷಲ್ಲಿರುವವರೆಲ್ಲ ಪ್ರತಿ ಮನು ಗುರು ದಕ್ಷ ಶಚಿ ಎಲ್ಲ ಸೃಷ್ಟಿಯಾಗುತ್ತಾರೆ. ಅದರ ನಂತರ ಬಲದೇವತೆ ಆತ್ಮತಃ ಬಲಂ, ಬಲದೇವತೆ ಆಗಿರ್ತಕ್ಕಂಥ ಪ್ರವಾಹವಾಯು ಮತ್ತೊಂದನೇ ಕಕ್ಷೆಯಲ್ಲಿದ್ದಾರೆ, ಅವರನ್ನು ನೋಡ್ತಾರೆ. ಆಮೇಲೆ ಆತ್ಮತಃ ಬಲಂ, ಆತ್ಮತಃ ವಿಜ್ಞಾನ ಹನ್ನೆರಡನೇ ಕಕ್ಷೆಯಲ್ಲಿ ಇರತಕ್ಕಂಥ ವಿಜ್ಞಾನ ದೇವತೆ ಆಗಿರತಕ್ಕಂಥ ಚಂದ್ರನ ಸೃಷ್ಟಿಯನ್ನು ನೋಡ್ತಾರೆ. ಆತ್ಮನೋ ಧ್ಯಾನಂ, ಹದಿಮೂರನೇ ಕಕ್ಷೆಯಲ್ಲಿ ಇರ್ತಕ್ಕಂಥ ಚಂದ್ರನಂತರ ವರುಣ ಸೃಷ್ಟಿ ಅದನ್ನು ನೋಡ್ತಾರೆ, ಧ್ಯಾನ ದೇವತೆ ಆಗಿರ್ತಕ್ಕಂಥ ವರುಣ. ಆಮೇಲೆ ಆತ್ಮತಃ ಚಿತ್ತಂ, ಧ್ಯಾನದ ನಂತರ ಧ್ಯಾನಕ್ಕಿಂತ ಧ್ಯಾನದ ಅಧಿಷ್ಠಾನವಾಗಿರ್ತಕ್ಕ ಸ್ಮರಣ ಕಾರಣವಾಗಿರ್ತಕ್ಕಂಥ ಚಿತ್ತದ ದೇವತೆಯಾದ ಹದಿನೈದನೇ ಕಕ್ಷೆಯಲ್ಲಿ ಇರ್ತಕ್ಕಂಥ ಚಿತ್ತಮಾನೆಯಾದ ಅಗ್ನಿಯ ಸೃಷ್ಟಿ ಅದನ್ನು ನೋಡ್ತಾರೆ ಆತ್ಮದ ಚಿತ್ತಂ. ಆಮೇಲೆ ಆತ್ಮದ ಸಂಕಲ್ಪ, ಹದಿನಾರು ಹದಿನೇಳನೇ ಕಕ್ಷೆಯಲ್ಲಿ ಇರ್ತಕ್ಕಂಥ ಸಂಕಲ್ಪದ ದೇವತೆ ಆಗಿರ್ತಕ್ಕಂಥ ಮಿತ್ರನ ಸೃಷ್ಟಿಯನ್ನು ನೋಡ್ತಾರೆ. ಮೋಕ್ಷದಲ್ಲಿ ಇರತಕ್ಕಂಥ ಜೀವರು ಮೋಕ್ಷ ಜ್ಞಾನಿಗಳು ಆತ್ಮತಃ ಸಂಕಲ್ಪ ಪರ್ಜನ್ಯ, ಆತ್ಮತಃ ಮನಃ ಇಪ್ಪತ್ತೆರಡನೇ ಕಕ್ಷೆಯಿಂದ ಇಪ್ಪತ್ತೊಂದನೇ ಕಕ್ಷೆಯಲ್ಲಿ ಇರತಕ್ಕಂಥ ವಾಗ್ದೇವತೆ, ಮಧ್ಯಾಹ್ನ ಅನಾಖ್ಯಾನ ದೇವತೆ ಇಟ್ಟುಕೊಂಡು ಇಪ್ಪತ್ತೆರಡು, ಆಮೇಲೆ ಅದರಿಂದ ಮುಂದೆ ಇಪ್ಪತ್ನಾಲ್ಕನೇ ಕಕ್ಷೆಯಲ್ಲಿ ಇರತಕ್ಕಂಥ ಸ್ವಾಹಾದೇವಿ ಆತ್ಮತಃ ವಾಕ್, ಆತ್ಮತಃ ನಾಮ, ನಾಮಾತ್ಮಕವಾಗಿರ್ತಕ್ಕಂಥ ಮಂತ್ರಗಳು ಆತ್ಮದೋ ಮಂತ್ರ. ಅದರ ನಂತರ ಇಪ್ಪತ್ತೈದು ಅಥವಾ ಇಪ್ಪತ್ತಾರನೇ ಕಕ್ಷೆಯನ್ನು ಮಧ್ಯೆ ಸೇರಿಸಿಕೊಂಡಿದೆ ನಾನಾಖ್ಯದ ಇಪ್ಪತ್ತಾರು ಕಕ್ಷೆಯಲ್ಲಿ ಇರತಕ್ಕಂಥ ಕರ್ಮಾಭಿಮಾನಿಯಾದ ಪುಷ್ಕರ. ಆತ್ಮತಃ ಕರ್ಮಾಣಿ ಅದು ಏನು ಅಂತಂದ್ರೆ ಆತ್ಮದ ಏವೈನಂ ಸರ್ವಂ, ಇಡೀ ವಿಶ್ವದ ಸಮಸ್ತ ಚರಾಚರಾತ್ಮಕ ಪ್ರಪಂಚ ಪರಮಾತ್ಮನಿಂದ ಸೃಷ್ಟವಾಗುವಂತಹ ದೃಶ್ಯವನ್ನ ಮುಕ್ತರಾಗಿರ್ತಕ್ಕಂಥ ಉತ್ತಮ ಜೀವರು ಅವರ ಏನು ಉಪಾಸನೆ ಮಾಡಿದ್ದಾರೆ ಅದು ಅವರು ಕಣ್ಣು ಮುಂದೆ ನಡೆಯುತ್ತದೆ. ಮುಂದೆ ಉಪಾಸನೆ ಮಾಡಿ ಭಗವಂತನನ್ನ ಮೊದಲು ಕಂಡು ಆಮೇಲೆ ಭಗವಂತನಿಂದ ಈ ಜಗತ್ ಸೃಷ್ಟಿಯಾಗುವುದನ್ನ, ಜಗತ್ ವ್ಯಾಪಾರ ಮಧ್ಯಮ ಅವರಿಗೆ ಸೃಷ್ಟಿ ಮಾಡುವ ಅಧಿಕಾರ ಎಂದೂ ಬರುವುದಿಲ್ಲ. ಆದರೆ ಭಗವಂತನ ಈ ಸೃಷ್ಟಿಯ ವಿಸ್ಮಯವನ್ನು ಕಂಡು ಸವಿಯಬಹುದು, ಆನಂದಿಸಬಹುದು. ಹೀಗೆ ಎಲ್ಲವೂ ಆನಂದಮಯವಾಗಿ ಭಗವಂತನ ಸಮಸ್ತ ವ್ಯಾಪಾರಗಳನ್ನು ಸಂತೋಷಪಡ್ತಕ್ಕಂಥ ಸಮಸ್ತ ವ್ಯಾಪಾರ ಶಕ್ತಿಗಳಂತೆ ವಿವರಣೆ ಹೇಳ್ತಾರೆ. ತದೇಶ ಶ್ಲೋಕ ಒಂದು ಶ್ಲೋಕ, ತದೇಶ ಶ್ಲೋಕ ಒಂದು ಶ್ಲೋಕ ಇದೇನಾಗಿದೆ ಮೃತ್ಯುಂ ಪಶ್ಯತಿ ನರೋಗಂ ನೋತ ದುಃಖತಾಂ ಸರ್ವಂ ಹ ಪಶ್ಯತ್ ಪಶ್ಯತಿ ಸರ್ವಮಾಪ್ನೋತಿ ಸರ್ವಶಃ. ಇದು ಮೋಕ್ಷದ ಸ್ಥಿತಿಯನ್ನು ವರ್ಣನೆ ಮಾಡತಕ್ಕಂತಹ ಮುಂದುವರು ಸಿದ್ಧವಾದ ಶ್ಲೋಕವನ್ನ ಈ ಶರತ್ ಕುಮಾರ ಕೋಟ್ ಮಾಡ್ತಾರೆ. ನಾನು ಹೇಳಿದ್ದು ನನ್ನ ಅಭಿಪ್ರಾಯ ಅಷ್ಟೇ ಅಲ್ಲಪ್ಪ, ಹಿಂದಿನ ಜ್ಞಾನಿಗಳಿಗೂ ಈ ವಿಷಯ ಅನುಭವ ಬಂದಿದೆ ಅಂತ ಹಿಂದಿನ ಋಷಿಗಳು ಹೇಳಿರ್ತಕ್ಕಂತಹ ಮಂತ್ರದಲ್ಲಿ ಇದೆ ನೋಡಿ ಏನಿದೆ ಅದರಲ್ಲಿ. ನ ಪಶ್ಯೋ ಮೃತ್ಯುಂ ಪಶ್ಯತಿ ಪಶ್ಯ ಪಶ್ಯ ಅಂದ್ರೆ ಪಶ್ಯತಿ ಇತಿ ಪಶ್ಯ ದೇವರನ್ನು ಕಂಡವ, ದೇವರನ್ನು ಕಂಡವನನ್ನು ಪಶ್ಯ ಯದಾ ಪಶ್ಯ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಮೃಡಂ ಬ್ರಹ್ಮಯೋನಿಂ ರುಕ್ಮವರ್ಣಂ. ಈಗ ಅದನ್ನು ಎಲ್ಲ ಕಡೆ ರುಕ್ಮವರ್ಣ ಅಂತ ಹೇಳ್ತಾರೆ, ರುಕ್ಮಿಣಿ ರುಕ್ಮ ರುಕ್ಮವರ್ಣ ಅಂತಿರತಕ್ಕಂಥದ್ದು ಈಗ ಬಳಕೆಯಲ್ಲಿ ಇರತಕ್ಕಂಥದ್ದು ಅದು ರುಚಧಾತುವಿನಿಂದ ಬಂದಿರತಕ್ಕಂಥದ್ದು ಅನ್ನುವ ವ್ಯಾಕರಣ ಸೂತ್ರದಿಂದ ರುಚ ನಿಜ ಯುಜ ಯುಕ್ಮ ಜಿಗ್ಮ ರುಕ್ಮ ಅಂತಾಗಿದೆ. ಆದರೆ ಅದಲ್ಲ ರುಜ ನಿಜ ಯುಜ ಅಂತ ಅದರಿಂದ ರುಕ್ಮವೇ ರುಕ್ಮ ಅಂತ ಮೂಲ ಶಬ್ದ ಪ್ರಾಚೀನ ಶಬ್ದ ರುಕ್ಮ. ಎಷ್ಟೋ ಶಬ್ದಗಳು ಈ ಸೂತ್ರವನ್ನು ತಪ್ಪಾಗಿ ಪಠಿಸುವ ಮೂಲಕ ವ್ಯಾಕರಣದಿಂದಲೇ ಅಪಶಬ್ದಗಳು ಹುಟ್ಟಿಕೊಂಡಿದ್ದಾರೆ. ಹಾಗೆ ಹುಟ್ಟಿಕೊಂಡ ಅಪಶಬ್ದಗಳಲ್ಲಿ ರುಕ್ಮ ಅನ್ನೋದು ಸಮಸ್ತ ವೈದಿಕವಾದ ಮೈದಲ್ಲಿರುವುದು ರುಕ್ಮ. ರುಕ್ಮ ಇಲ್ಲ ಇಡೀ ವೇದದಲ್ಲಿ ಯಾವ ಪ್ರಾಚೀನ ಪುಸ್ತಕದಲ್ಲಿ ರುಕ್ಮ ಶಬ್ದವನ್ನು ರುಕ್ಮ ಬರೆಯಲಿಲ್ಲ. ರುಕ್ಮಿಣಿ ಅಂತ ಬರೆಯುವುದಿಲ್ಲ, ರುಕ್ಮಿಣಿ ಅಂತ ಬರೀತಾರೆ. ವಾದಿರಾಜರು ಬರೆದಂತ ರುಕ್ಮಿಣಿ ಶಿವಜಯ ಅಲ್ಲ, ರುಕ್ಮಿಣಿ ಶಿವಜಯ ಅದು ನಿಜವಾದ ಶಬ್ದ ರುಕ್ಮಿಣಿ. ಅದು ರುಕ್ಮ ಅನ್ನುವುದು ಮತ್ತೆ ತಪ್ಪು ಸೂತ್ರ ಭಾಗದಿಂದ ಬಂದಿರುವ ತಪ್ಪು ಬರುತ್ತೆ. ಅದು ವೈಯಾಕರಣರು ತೀರ್ಮಾನ ಮಾಡಿದ ತಪ್ಪು ಶಬ್ದ ರುಕ್ಮವರ್ಣ. ಅದರಿಂದ ಏನಂದ್ರೆ ಏನು ತಪ್ಪಾಗೆ ರುಕ್ಮ ಯಾಕೆ ಬಂತು ಅಂದ್ರೆ ಯದಾ ಪಶ್ಯ ಪಶ್ಯತೆ ರುಕ್ಮವರ್ಣ ರುಕ್ಮವರ್ಣನಾದ ಭಗವಂತನನ್ನು ಅಂದ್ರೆ ಚಿತ್ರ ರುಕ್ಮವರ್ಣಂ ಸ್ವರ್ಣವರ್ಣನಾಗಿರ್ತಕ್ಕಂಥ ಅಂದ್ರೆ ಉದ್ಯದಾದಿತ್ಯ ವರ್ಣ ಅಂತ ಹೇಳ್ತಾರೆ. ಹಾಗೆ ಪ್ರದ್ಯುತ್ಪಸ್ವತ್ಮಾಭಾಸ ಆದಿತ್ಯ ವರ್ಣ ಸೂರ್ಯಮಂಡಲ ಮಧ್ಯದ ಆ ಪೊಂಬಣ್ಣದ ಭಗವಂತನ ರೂಪವನ್ನು ಯಾವಾಗ ಕಂಡನೋ ನ ಪಶ್ಯ ಮೃತ್ಯು ಪಶ್ಯತಿ ಭಗವಂತನನ್ನು ಕಂಡವ ಮತ್ತೆ ಸಾವನ್ನು ಕಾಣುವುದಿಲ್ಲ. ನ ಪಶ್ಯ ಮೃತ್ಯು ಪಶ್ಯತಿ ಪಶ್ಯತಿ ಇದು ಪಶ್ಯ ಏನನ್ನು ಕಂಡವ ಭಗವಂತನನ್ನು ಕಂಡವ ಆದ್ರಿಂದ ಅವನು ಮತ್ತೆ ಮೃತ್ಯುವನ್ನು ಕಾಣುವುದಿಲ್ಲ. ನ ಪಶ್ಯೋ ಮೃತ್ಯು ಪಶ್ಯತಿ ಮೃತ್ಯುವನ್ನು ಕಾಣದೇ ಇದ್ದರೆ ಪಚೀತಿ, ಯಾಕೆಂದ್ರೆ ವಯಸ್ಸಾಯ್ತು, 3 ವರ್ಷ ಆಯ್ತು, 120 ವರ್ಷ ಆಯ್ತು, 150 ವರ್ಷ ಆಯ್ತು, ಇವನಿಗೆ ಕೊಡುವುದಿಲ್ಲ, ಗಂಟೆ ಹಿಡಿದು ಕಡಿಯೋದಕ್ಕೂ ಕೊಡುವುದಿಲ್ಲ, ಗಂಟೆ ಹಿಡಿದು ಆಚೆ ಇಟ್ಕೊಂಡು ಹೋಗ್ಬೇಕು ಆದ್ರೂ ಸಾಯಲಿಲ್ಲ ಅಂದ್ರೆ ಕಷ್ಟ. ಅದಕ್ಕೆ ರೋಗಂ ರೋಗ ಬಂದಿರಲ್ವ ಕಷ್ಟ, ರೋಗದಲ್ಲಿ ಒದ್ದಾಡೋದು ಕಷ್ಟ, ರೋಗ ಅದು ಸಾಯೋದ್ರಿಂದ ರೋಗಕ್ಕೆ ಒಳಗಾಗುವುದಿಲ್ಲ. ರೋಗ ಬೇಡಪ್ಪ, ಏನ್ ಮನಸ್ಸಿ ಆ ನೆಮ್ಮದಿ ಇರ್ತಿದ್ರೆ ಇಡೀ ಬೋರ್ಡ್ ಹಾಕಿದ್ರೆ ಬದುಕುವುದೇ ಬೋರ್ಡಮ್ ಎಷ್ಟನೇ ಬದುಕೋದಪ್ಪ, ಒಂದು ಸಾರಿ ಸತ್ರ ಆದ್ರೂ ಸಾಯ್ಬೋದಿತ್ತು, ಅದೂ ಇಲ್ಲವಲ್ಲ ಅಂತ ಕಾಣಬೇಕು. ಆದ್ರೆ ನೋದ ದುಃಖದ ದುಃಖದ ಇದೊಂದು ವ್ಯಾಕರಣದಲ್ಲಿ ವ್ಯಾಕರಣ ಸೂತ್ರಕಾರರು ಮರೆತಿರತಕ್ಕಂತಹ ಹೊಸ ಶಬ್ದ. ಗ್ರಾಮದ ಸಮುದಾಯಕ್ಕೆ ಗ್ರಾಮದ, ಜನ ಸಮುದಾಯಕ್ಕೆ ಜನತಾ ಅಂತೆಲ್ಲ ಹೇಳ್ತಾರೆ, ಗ್ರಾಮದ ಜನತಾ. ಹಾಗೆ ಇಲ್ಲೇನು ಅಂದ್ರೆ ದುಃಖದ ಸಮುದಾಯಕ್ಕೆ ದುಃಖದ ಅಂತ ಹೆಸರು, ಅಂದ್ರೆ ಗಜ ಸಮುದಾಯಕ್ಕೆ ಗಜತ ಅಂತ ಮತ್ತೆ ಸೇರಿಸ್ಕೊಂಡ್ರೆ ಹಾಗೆ ದುಃಖ ಆದ ಸಮುದಾಯ ದುಃಖದ ಅಂತ ಒಂದು ಹೆಸರಿದೆ. ಇದನ್ನು ಸೂತ್ರ ಬಿಟ್ಟುಬಿಟ್ಟಿದ್ದಾರೆ ವ್ಯಾಕರಣದವರು. ದುಃಖದ ಅಂದ್ರೆ ದುಃಖ ಅಂತ, ದುಃಖದ ತ ಅಂದ್ರೆ ತತಿ ಸಮುದಾಯ, ದುಃಖದ ರಾಶಿ. ದುಃಖದ ರಾಶಿಯೇ ಇಲ್ಲಪ್ಪ, ಆನಂದ ಇಲ್ಲ ಪೂರಾವಧಿಗೆ ಪೂರಾವಧಿ ಬರೋದು ದುಃಖದಿಂದ ಒಂದ ಒಂಥರ ಆ ಖುಷಿ ಇಲ್ಲದೆ ಪೂರಾವು ಅಂದ್ರೆ ದುಃಖದ ಸ್ಪರ್ಶವೇ ಇಲ್ಲ, ರೋಗಗಳಿಲ್ಲ, ದುಃಖವಿಲ್ಲ, ಸಾವಿಲ್ಲ. ಯಾರಿಗೆ? ಭಗವಂತನನ್ನು ಕಂಡವರಿಗೆ. ಭಗವಂತನನ್ನು ಕಂಡವರು ಸಾವನ್ನು ಕಾಣುವುದಿಲ್ಲ, ದುಃಖವನ್ನು ಕಾಣುವುದಿಲ್ಲ, ರೋಗ ರುಜಿನಗಳನ್ನು ಕಾಣುವುದಿಲ್ಲ, ದುಃಖವನ್ನು ಮತ್ತೇನು ಕಾಣ್ತಾರೆ? ಸರ್ವಂಭ ಸರ್ವಂ ಸರ್ವಂಭ ಪಶ್ಯ ಪಶ್ಯತಿ ಎಲ್ಲವನ್ನು ಕಾಣ್ತಾನೆ. ಅಂದ್ರೆ ಅವನು ಮುಪ್ಪನ್ನು ಕಾಣ್ತಾನೆ, ಇನ್ನೊಬ್ಬರ ಮೂಡಿಸುವುದಂತೆ ಅವನು ಸಾವನ್ನು ಕಾಣ್ತಾನೆ, ಇನ್ನೊಬ್ಬರು ಸಾಯುವುದಲ್ಲ. ಅವನು ದುಃಖವನ್ನು ಕಾಣ್ತಾನೆ, ದುಃಖದಲ್ಲಿ ಇರುವುದಲ್ಲ. ನಾನು ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡು ಈ ದುಃಖದಿಂದ ಬಾರಾದೆ ಅಂತ ಭಾವವನ್ನು ಜನರು ತಗದಿಟ್ಟುಬಿಟ್ಟೆ. ಆವಿರ್ಭಾವ ತಿರುಭಾವ ಬರೇ ಆತ್ಮತಃ ಏನು ಪ್ರಾಣದೇವರು ಹುಟ್ಟಿದರು ಪುತ್ರದೇವರು ಹುಟ್ಟಿ ಹುಟ್ಟೇ ಇಲ್ಲ. ಆವಿರ್ಭಾವ ತಿರುಭಾವ ಹುಟ್ಟು ಸಾವು ಅವರು ಸಂಹಾರವನ್ನು ನೋಡ್ತಾರೆ ಅವರು ಆತ್ಮತಃ ಎಲ್ಲ ಆವಿರ್ಭಾವ ತಿರುಭಾವವು ಎಲ್ಲ ದೇವತೆಗಳ ಆವಿರ್ಭಾವ ಎಲ್ಲ ದೇವತೆಗಳ ತಿರುಭಾವ ಹುಟ್ಟು ಸಾವು ಅಂತ ಹೇಳುವುದಿಲ್ಲ. ಸುಟ್ಟು ಸುಡುವುದು ಅಂದ್ರೆ ಹುಟ್ಟುವುದು ಅಂದ್ರೆ ಏನು ಆವಿರ್ಭಾವ ಜನಿ ಪ್ರಾದುರ್ಭಾವ ಏನು ಹುಟ್ಟುವುದು ಅಂತಂದಿಲ್ಲೇ ಇಲ್ಲ ಕಾಣಿಸಿಕೊಂಡು ಸಾಯುವುದು ಅಂದ್ರೆ ನಿರಾಶೆ ಆದರ್ಶನೆ ತಿರುಭಾವ ಕಾಣದೇ ಇರೋದಷ್ಟೇ. ಸತ್ತಾದ್ರೆ ಏನು ಶಿವನು ಕಾಣಿಸ್ತಿದ್ದ ಈ ಕಾಣುವಂತ ಕಾಣುವ ಶರೀರ ಸುಟ್ಟುಬಿಟ್ಟು ಅವನು ಕಾಣುವಲ್ಲ. ಹುಟ್ಟಿದಾದ್ರೆ ಅವನು ಒಳಗಿದ್ದಾಗ ಅವನು ಶರೀರ ಬಂತು ತಾಯಿ ಹುಟ್ಟಿರಲಿ ಅಂತ ಕಾಣಿಸಿಕೊಂಡ ಈ ಶರೀರದ ಮೂಲಕ ಕಾಣಿಸಿಕೊಂಡ ಆ ಶರೀರದಿಂದ ಹೋದ ಕಾಣಿಸಿಕೊಂಡ ಅಷ್ಟೇ. ಹುಟ್ಟುವುದು ಕಾಣಿಸಿಕೊಳ್ಳೋದು ಸಾಯುವುದು ಕಾಣಿಸಿಕೊಳ್ಳೋದು ನಿಜವಾಗಿ ಹುಟ್ಟುವುದು ನಾವು ಹುಟ್ಟುವಲ್ಲ ಅದು ಶಬ್ದವಲ್ಲ ಹುಸಲ್ಲಿ ಹುಟ್ಟುವುದು ಅನ್ನೋದಕ್ಕೆ ಶಬ್ದವೇ ಇಲ್ಲ ಹುಸಲ್ಲಿ ಸಾಯುವುದು ಶಬ್ದವೇ ಇಲ್ಲ ಮತ್ತೆ ಕಾಣಿಸಿಕೊಳ್ಳೋದು ಕಾಣಿಸಿಕೊಳ್ಳೋದು ಅಷ್ಟೇ. ಆವಿರ್ಭಾವದಿರುವ ಭಾವ ಹಾಗೆ ಕಾಣದೇ ಇರುವ ವಸ್ತುವಿಗೆ ಕಾಣುವಂತೆ ಮಾಡಿದ ಅದು ಕಾಣದಂತೆ ಮಾಡಿದ ಎಲ್ಲ ವಸ್ತುಗಳ ಆವಿರ್ಭಾವದಿರುವ ಭಾವ ಮುಗುವಂತೆ ಮಾಡಿದ ಅದರ ಮೂಲಕ ಸೃಷ್ಟಿ ಸಂಹಾರ ಮಾಡಿದ ಅದನ್ನ ನೋಡಿದ ಅಂತ ಸರ್ವಂಭ ಪಶ್ಯ ಪಶ್ಯ ಭಗವಂತನನ್ನು ಕಂಡ ಹೋಯ್ತಾರಲ್ಲ ಅವನು ಭಗವಂತ ಮಾಡಿದ ಸಮಸ್ತ ಕಾರ್ಯಗಳನ್ನು ನೋಡಿದ ಭಗವಂತನ ಈ ಸೃಷ್ಟಿಯಾದ ಸಂಸ್ಥವನ್ನು ಅವನಿಂದ ಸೃಷ್ಟವಾದ ಪ್ರಪಂಚವನ್ನು ಅವನಿಂದ ಸೃಷ್ಟವಾಯಿತು ಅನ್ನುವ ಸತ್ಯವನ್ನು ಅವನು ಕಾಣಬಲ್ಲ. ಅಷ್ಟೇ ಅಲ್ಲ ಸರ್ವ ಮಾತ್ಮವತಿ ಸರ್ವಸ್ವ ಎಲ್ಲ ಕಡೆಯಿಂದ ಎಲ್ಲವನ್ನು ಕೂಡ ಅವನು ಬಯಸಿದ ಎಲ್ಲವನ್ನು ಪಡೆಯಬಲ್ಲ ಎಲ್ಲವನ್ನು ಕಾಣಬಲ್ಲ ಎಲ್ಲವನ್ನು ಪಡೆಯಬಲ್ಲ. ಸರ್ವಂ ಭವತಿ ಅನ್ನೋದ್ರ ವ್ಯಾಖ್ಯಾನ ಸರ್ವಂ ಭವತಿ ಸರ್ವ ಮಾಪ್ನೋತಿ ಸರ್ವಶಃ ಎಲ್ಲವನ್ನೂ ಪಡೆಯಬಲ್ಲ ಎಲ್ಲವನ್ನೂ ಕಾಣಬಲ್ಲ ಅಂಥ ಒಂದು ಸ್ಥಿತಿಯನ್ನು ಹೊಂದುತ್ತಾನೆ. ಇದು ಏಷ ಶ್ಲೋಕ ನಾನು ಹೇಳಿದ್ದು ಸಮಾಧಿಯಾಗಿ ಈ ಶ್ಲೋಕದಲ್ಲಿ ಅವ್ರು ಹೇಗೆ ಕಾಣ್ತಾರೆ ಭಗವಂತನನ್ನ ಒಂದು ವಿಚಿತ್ರವಾದಂತಹ ಸಂಗತಿ ಮುಂದಿನ ಶ್ಲೋಕ ಸ ಏಕಥಾ ಭವತಿ ತ್ರಿಧಾ ಭವತಿ ಪಂಚಧಾ ಸಪ್ತಧಾ ನವಧಾ ಚೈವ ಪುನಶ್ಚೈಕಾದಶ ಸ್ಮೃತಃ ಶತಂ ಚ ದಶ ಚೈಕಶ್ಚ ಸಹಸ್ರಾಣಿ ಚ ವಿಂಶತಿ. ಇದೊಂದು ವಿಚಿತ್ರವಾದ ಶ್ಲೋಕ. ಬಹಳ ಆಶ್ಚರ್ಯ ಅನ್ನೋದು ಎಲ್ಲಕ್ಕೂ ಕೂಡ ಅಪೂರ್ವವಾದಂತಹ ಅರ್ಥವನ್ನು ಬರೆದ ಆಚಾರ್ಯರು ಈ ಶ್ಲೋಕ ನಿಜವಾಗಿ ಅರ್ಥ ಆಗುತ್ತೆ ಇಡೀ ಮಂತ್ರಕರ್ತದಲ್ಲಿ. ಇದು ಜೀವದ ಮೋಕ್ಷ ಸ್ಥಿತಿಯನ್ನು ವರ್ಣನೆ ಮಾಡತಕ್ಕಂಥ ಒಂದು ಶ್ಲೋಕ. ಬಹಳ ವಿಚಿತ್ರವಾದ ಶ್ಲೋಕ. ಏನಿದೆ ಅಂದ್ರೆ ಇದು ಅರ್ಥ ಏನು ಕಷ್ಟ ಇಲ್ಲ, ಆದರೆ ಅದೇ ಅವನು ಏಕರೂಪನಾಗ್ತಾನೆ. ಸ ಏಕದಾ ಭವತಿ, ಯಾರು ಜೀವ ಮುಕ್ತನಾದ ಜೀವ ಒಂದೇ ರೂಪದಲ್ಲಿ ಇರುತ್ತಾನೆ. ಅಥವಾ ತ್ರಿಧಾ ಭವತಿ, ಮೂರು ರೂಪ ಧಾರಣೆ ಮಾಡ್ತಾನೆ. ಪಂಚಧಾ, ಪಂಚರೂಪಗಳನ್ನ ಭಗವಂತ ಅಲ್ಲ ಮುಕ್ತ ಜೀವನ ಬಗ್ಗೆ ಹೇಳುವ ಶ್ಲೋಕ ಇದು. ಪಂಚಧಾ, ಪಂಚರೂಪಗಳನ್ನು ಧಾರಣೆ ಮಾಡ್ತಾನೆ. ಸಪ್ತಧಾ, ಏಳು ರೂಪಗಳನ್ನು ಧಾರಣೆ ಮಾಡ್ತಾನೆ. ನವಧಾ ಚೈವ, ಒಂಬತ್ತು ರೂಪಗಳನ್ನು ಧಾರಣೆ ಮಾಡ್ತಾನೆ. ಪುನಶ್ಚ ಏಕಾದಶ, ಹನ್ನೊಂದು ರೂಪಗಳನ್ನು ಧಾರಣೆ ಮಾಡ್ತಾನೆ. ಆಮೇಲೆ ಶತಂಚ, ಮೂರು ರೂಪಗಳನ್ನು ಧಾರಣೆ ಮಾಡ್ತಾನೆ. ದಶಚ, ಹತ್ತು ರೂಪಗಳನ್ನು. ಏಕಶ, ಪುನಃ ಒಂದು. ನೂರು, ಹತ್ತು, ಒಂದು, ನೂರ ಒಂದು, ನೂರ ಹನ್ನೊಂದು. ಸಹಸ್ರಾಣಿ, ಸಾವಿರಾರು ರೂಪಗಳನ್ನ. ಪುನೈವಿಂಶತಿ, ಇಪ್ಪತ್ತು ರೂಪಗಳನ್ನು. ಇದು ಏನಂತೂ ಅಂತ ಅವರಿಂದ ಏನು ಹೋಗ್ಕೊಳ್ಳಿ. ಅವರು ಬಯಸಿದಾಗ ಬಯಸಿದಷ್ಟು ರೂಪವನ್ನ ಇಲ್ಲಿ ಬೆಸ ಸಂಖ್ಯೆ ಮಾತ್ರ ಒಂದು, ಮೂರು, ಐದು, ಏಳು, ಒಂಬತ್ತು, ಹನ್ನೊಂದು. ಎರಡು ರೂಪಾಯಿ ಅಂತ ಅನಿಸೋದಿಲ್ಲ, ನಾಲ್ಕು ರೂಪಾಯಿ ಅಂತ ಅನಿಸೋದಿಲ್ಲ. ಬಯಸಿದಾಗ ಬಯಸಿದಷ್ಟು ಅನಿಸುತ್ತೆ. ಇಲ್ಲಿ ಬೆಸ ಸಂಖ್ಯೆಯನ್ನು ಮಾತ್ರ ಯಾಕೆ ಹೇಳಿದರು? ಇದನ್ನ ಹೇಳಬೇಕಿತ್ತು ಬಿಡು. ಪ್ರಾಚೀನರು ಆಚಾರ್ಯರು ಬೇಕು ಅಂತ ಬಿಟ್ಟಿದ್ದಾರೆ. ಯಾಕೆಂದ್ರೆ ಭಗವಂತನ ವಿಷಯದ ನಿಮ್ಮ ವಿಷಯ ಹೇಳಿದ್ದೀವಿ ಅಂತ ಅರ್ಥ ಮಾಡಿಕೊಂಡು ಇದು ಸಾಧಕ ಜೀವನ ಸ್ವರೂಪ ಹೇಳಿದ್ರು. ನೀವೇ ಅರ್ಥ ಮಾಡಿಕೊಂಡು ಆಚಾರ್ಯ ಒಂದೇ ಒಂದು ಶಬ್ದ ಕರ್ತವ್ಯ ಯಾಕೆ ಒಂದು, ಮೂರು, ಐದು, ಏಳು, ಒಂಬತ್ತು, ಹತ್ತು ಮೊದಲು ಹೇಳೋದು ವಿಚಿತ್ರ ಅಲ್ವಾ ಇದು? ಸ ಏಕಧಾ ಭವತಿ, ತ್ರಿಧಾ ಭವತಿ, ಪಂಚಧ, ಸಪ್ತಧ, ನವಧ, ಜೀವ ಪುರಸ್ಸು, ಏಕಾದಶ. ಯಾಕೆ ಎರಡು, ನಾಲ್ಕು, ಆರು, ಎಂಟು, ಹತ್ತು ಯಾಕೆ ಎರಡು ರೂಪ ಧರಿಸಲಿಕ್ಕೆ ಆಗೋದಿಲ್ಲ? ಮುಕ್ತ ಜೀವನಿಗೆ ಒಂದು, ಆಮೇಲೆ ಬೇಕಾದ್ರೆ ಮೂರು ರೂಪಾಯಿ ಧರಿಸಬೇಕು, ಎರಡು ಧರಿಸಬೇಕು, ಆಗೋದಿಲ್ಲ ಅಂತ ಅವರು ಉಂಟು. ಬಹಳ ವಿಚಿತ್ರವಾಗಿದೆ ಅದು. ಯಾವ ನಮ್ಮ ಪ್ರಾಚೀನ ವ್ಯಾಖ್ಯಾನಕಾರದ ಒಂದು ಕ್ರಮ ಇದೆ. ಆಚಾರ್ಯ ಏನನ್ನು ಹೇಳಿ ಅದನ್ನು ಅವರು ಹೇಳಿದ್ರು. ನಮಗೆ ಯಾಕೆ ವಿಷಯ ಆಚಾರ್ಯ ಹೇಳಿದ್ರೆ ನಾವು ಯಾಕೆ ಹೇಳ್ತೀವಿ? ಯಾರು ಹೇಳೋದಿಲ್ಲ. ಯಾವ ವ್ಯಾಖ್ಯಾನಕಾರರು ಬಾಯ್ಬಿಟ್ಟು ಹೇಳುವುದಿಲ್ಲ, ಆದ್ರೆ ಗೊತ್ತಿಲ್ಲ ಅಂತ ಹೇಳುವುದಲ್ಲ. ಆಚಾರ್ಯರು ಯಾವಾಗ ಹೇಳಿದ್ರು ನಾವ್ ಯಾಕೆ ಹೇಳಬೇಕು ಅಂತ, ಆಚಾರ್ಯ ಹೇಳದೆ ಇದ್ದ ಸಲಹೆ ಮಾಡ್ಕೊಂತ ಅವ್ರು ಹೇಳುವೇ ಇಲ್ಲ. ಯಾವ ವ್ಯಾಖ್ಯಾನಕಾರರು ಇದನ್ನ ಬಾಯ್ಬಿಟ್ಟು ವಿವರಣೆ ಹೇಳುವುದು, ಆದ್ರೆ ಎಲ್ಲಾ ವ್ಯಾಖ್ಯಾನಕಾರರಿಗೆ ಗೊತ್ತುಂಟು ಅಂತ. ಗೊತ್ತಿರದ ವ್ಯಾಖ್ಯಾನ ಬರೆದವರು ಇದ್ದಾರೆ, ಅವ್ರಿಗೆ ತಮ್ಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿರದ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಕೆಲವರು ಗೊತ್ತಿದ್ದರು ಕೂಡ ಯಾಕೆ ಹೇಳಬೇಕು ಅಂತ ಬರೀ. ಈಗ ಇದರಲ್ಲಿ ಇರತಕ್ಕ ಗುಟ್ಟನ್ನ ನಾವು ಸ್ವಲ್ಪ ಮಟ್ಟಿಗೆ ಭೇದಿಸಬೇಕು. ಅವನು ಬಂದು ಅಂತಾನೆ ಗುಪ್ತ ಜೀವ ಮೂರಾಗ್ತಾನೆ, ಐದಾಗ್ತಾನೆ, ಏಳಾಗ್ತಾನೆ, ಒಂಬತ್ತಾಗ್ತಾನೆ, ಹನ್ನೊಂದಾಗ್ತಾನೆ, ನೂರಾಗ್ತಾನೆ, ನೂರ ಒಂದಾಗ್ತಾನೆ, ನೂರ ಹತ್ತಾಗ್ತಾನೆ, ನೂರ ಹತ್ತಾಗ್ತಾನೆ, ಹತ್ತಾಗ್ತಾನೆ, ಸಾವಿರಾರು ಆಗ್ತಾನೆ, ಇಪ್ಪತ್ತಾಗ್ತಾನೆ. ಈ ಸಂಖ್ಯೆಗಳಿಗೆ ಏನು ಅರ್ಥ ಅಂತ ಅವನು ಬೇಕಾದಾಗ ಬೇಕಾದಷ್ಟು ಕೂಡ ತರಿಸ್ತಾನೆ ಬಿಟ್ಟು ಆಗೋಯ್ತಾನೆ. ಸ್ಪೆಸಿಫಿಕ್ ನಂಬರ್ ಹೇಳಿದ್ದಾರೆ ನನಗೆ ಗೊತ್ತಾಗ್ತಾನೆ. ಅದನ್ನು ರಿವೀಲ್ ಮಾಡಬೇಕು, ಆ ಕೆಲಸ ನಾವೀಗ ಮಾಡಬೇಕು. ಅವನು ಏಕಧಾಮವನ್ನು ಭಗವಂತನನ್ನ ತನ್ನ ಮೋಕ್ಷದಲ್ಲಿ ತನ್ನ ಜೊತೆಗೆ ಸದಾ ದರ್ಶನ ಕೊಡತಕ್ಕಂತಹ ಉತ್ತಮ ನಿಯಾಮಕರಾಗಿರ್ತಕ್ಕಂತಹ ನಾರಾಯಣನ ಜೊತೆಗೆ ಏಕರೂಪದಿಂದ ಸದಾ ಉಪಾಸನೆ ಮಾಡಿಕೊಂಡಿರ್ತಕ್ಕ ಒಂದಾಯಿತು. ಆಮೇಲೆ ಹಿಂದೆ ಏನು ಆತ್ಮದ ಪ್ರಾಣ ಬ್ರಹ್ಮಾಂಡದ ಸೃಷ್ಟಿಯಾಗುವುದನ್ನು ನೋಡ್ತಾನೆ ಅಂತ ಭಗವಂತನಿಂದ. ಆದ್ರೆ ಆತ್ಮದ ಪ್ರಾಣ, ಆತ್ಮದ ಆಶಾ, ಆತ್ಮದ ಸ್ವರ, ಆತ್ಮದ ಆಕಾಶ, ಈ ಆಮೇಲೆ ಪ್ರಪಂಚ ಸೃಷ್ಟಿ ಮಾಡುವಾಗ ಮಣ್ಣು ನೀರು ಬೆಂಕಿ ಈ ಮೂರರಿಂದ ಪ್ರಪಂಚದ ತ್ರಿವೃತ್ಕರಣದಿಂದ ಸೃಷ್ಟಿ ಮಾಡ್ತಾನೆ ಅಂತ. ಆಗ ಮಣ್ಣಿನೊಳಗೆ ನೀರು ಹೇಗೆ ಸೃಷ್ಟಿ ಮಾಡ್ತಾನೆ, ನೀರಿನೊಳಗೆ ಹೇಗೆ ಸೃಷ್ಟಿ ಮಾಡ್ತಾನೆ, ತೇಜಸ್ಸಿನೊಳಗೆ ಹೇಗೆ ಸೃಷ್ಟಿ ಮಾಡ್ತಾನೆ ಅನ್ನೋದು ಇವನು ಮೂರು ರೂಪದಿಂದ ನೋಡ್ತಾನೆ. ಸತ್ರಿದಾಭವತಿ ಈ ತ್ರಿವೃತ್ಕರಣದಿಂದ ಪ್ರಪಂಚದ ಸೃಷ್ಟಿಯಾಗುವಾಗ ಆ ತ್ರಿವೃತ್ಕರಣ ಮಣ್ಣು ನೀರು ಬೆಂಕಿಯಲ್ಲಿ ಇನ್ನೊಂದು ರೂಪನಾಗಿ ನಿಂತು ಮಣ್ಣನ್ನು ನೋಡ್ತಾನೆ, ನೀರನ್ನು ನೋಡ್ತಾನೆ, ಬೆಂಕಿಯನ್ನು ನೋಡ್ತಾನೆ, ಆ ಮೂರರಲ್ಲಿ ಹಾಗೆ ಮಗು ಸೃಷ್ಟಿ ಮಾಡ್ತಾರೆ ಅನ್ನೋದು. ಈ ತ್ರಿಮುಖಿ ಸೃಷ್ಟಿಯನ್ನ ಸತ್ವ ರಜಸ್ಸು ತಮಸ್ಸುಗಳಿಂದ ಸೃಷ್ಟಿ ಮಾಡುವಾಗ ತಾನು ಮೂರು ರೂಪದಲ್ಲಿ ನಿಂತು ಸತ್ವ ನಿಯಾಮಕರವಾದ ಭಗವಂತನ ರೂಪ, ಅಯ್ಯೋ ನಿಯಾಮಕ ತಮೋ ನಿಯಾಮಕವಾದಂತಹ ಭಗವಂತ ರೂಪ ಹೇಗೆ ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ತಾನು ಮೂರು ರೂಪದಿಂದ ನಿಂತು ನೋಡ್ತಾನೆ. ಆದರೆ ತ್ರಿವೃತ್ಕರಣದಿಂದ ಪ್ರಪಂಚ ಸೃಷ್ಟಿಯಾಗಿ ಎಲ್ಲ ಕಡೆ ಪಂಚಭೂತಗಳು, ಪಂಚತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಪಂಚ ಉಪ ಪ್ರಾಣಗಳು, ಪಂಚಕೋಶಗಳು, ಈ ಎಲ್ಲದರಲ್ಲಿ ಪಂಚಾತ್ಮಕರಾಗಿ ಭಗವಂತ ಸೇರಿಕೊಳ್ತಾರೆ. ಅದನ್ನು ನೋಡಿ ಅನುಭವಿಸ್ತಾರೆ ಇವನು ಪಂಚರೂಪರಾಗಿ ಸತ್ರಿದಾಗುವಂತಿ ಪಂಚಂಥ ವಾಸುದೇವ ಚಕ್ರ ಚಪ್ತಿಂದ ಪಂಚರೂಪದಿಂದ ಪ್ರಪಂಚದಲ್ಲಿ ತುಂಬಿದ ಪ್ರತಿಯೊಂದು ಪಾಂತಂಬ ಇದನ್ನು ಸರ್ವಂ ಎಲ್ಲವೂ ಪಾಂತ ಪಂಕ್ತಿ ಪಂಕ್ತಿ ಇದ್ರೆ ಐದು ಪಂಕ್ತಿ ಇದ್ರೆ ಐದು ಪಂಕ್ತಿಯಲ್ಲಿ ಊಟ ಮಾಡಿದ್ರೆ ಐದು ಜನ ಬಿಡ್ಬೇಕು. ಒಬ್ಬರು ಕೂತ್ಕೊಳ್ಳದ ಅವ್ರ ಪಂಕ್ತಿ ನಾವು ಕೂತ್ಕೊಳ್ಳೋದಾಗಲ್ಲ, ಐದು ಒಬ್ಬರು ಕೂತು ಪಂಕ್ತಿ ಆಗುತ್ತಿಲ್ಲ. ಪಂಕ್ತಿ ಅಂದ್ರೆ ಬೇರೆ ಆಯು ಪಸ್ತ್ ಇದೆ, ಐದು ಜನಕ್ಕೆ ಪಂಕ್ತಿ, ಪಂಕ್ತಿ ಅಂದ್ರೆ ಪಂಚತಿ, ಐದು ಐದು ಜನ ಸೇರಿದ್ರೆ ಅದೊಂದು ಪಂಕ್ತಿ ಆಗಿ ಪಾಂತವಾಗಿ ಅಂದ್ರೆ ಬೇರೆ ಇದೇ ಜನರು ಸಾಲ ಮಾಡಿದ್ರೆ ಪಾಂತ. ನನ್ ಕೆಲವೆಲ್ಲ ಅರ್ಥಗಳೇ ಬರ್ತಾವೆ, ಪಂಕ್ತಿ ಇದ್ರೆ ಏನಂತದ ಅಂತ. ಐದು ಜನ ಯಾಕೆ ಒಂದು ಪಂಕ್ತಿ ಇದ್ರೆ ನಾವು ಅಂತ ಹಾಕುದು ಯಾರಿಗೆ ರೀ ಪಂಕ್ತಿಗೆ ಅಂದ್ರೆ ಅವರೊಳಗೆ ಇರತಕ್ಕ ಪಂಚರೂಪಿಯಾದ ನಾರಾಯಣನಿಗೆ ಅದಕ್ಕೊಂದು ಪಂಕ್ತಿ ಅಲ್ಲ ಐದು ಜನ ಅದ್ರಲ್ಲಿ ಪಂಕ್ತಿ ಭೇದ ಮಾಡಬಾರ್ದು. ಯಾಕೆ ವಾಸುದೇವ ಸಂಕಟ ನಾರಾಯಣ ಅದು ಯಾರಿಗೆ ಕಮ್ಮಿ ಯಾರಿಗೆ ಹೇಳ್ರಿ ನೋಡಿ ಅದು ಪಂಕ್ತಿ ಬಡೆ ಭೇದ ಮಾಡಬಾರ್ದು. ನಾರಾಯಣ ಸ್ವಲ್ಪ ಜಾಸ್ತಿ ಪಡಿಸ್ಬೋದು, ವಾಸ್ತವ ಕಮ್ಮಿ ಆಗೆಲ್ಲ ಮಾಡಬಾರ್ದು. ಪಂಕ್ತಿಯಲ್ಲಿ ಎಲ್ಲರೂ ಒಂದೇ, ಯಾಕೆ ಅದು ಪಂಚರೂಪಿ ನಾರಾಯಣದ ಉಪಾಸನೆ. ಇದರಲ್ಲಿ ಆರಾಧನೆಯಲ್ಲಿ ಮಾಡ್ತಾರಲ್ಲ ಆರಾಧನೆ ದಿವಸ ಅದೇನೋ ವಿಶೇಷವಾಗಿ ಐದ್ಯಂತ ಸಂಪ್ರದಾಯ ಇಲ್ಲಿ ನಮ್ಮ ಕಡೆ ಇಲ್ಲ, ಇಲ್ಲಿ ಮಠಗಳಲ್ಲಿದೆ. ಪಂಚರೂಪಿ ನಾರಾಯಣ ಉಪಾಸ ಆ ವಿಶೇಷ ಭಕ್ತಿ. ಆದ್ರಿಂದ ಭಗವಂತ ಪಂಚರೂಪನಾಗಿ ಈ ಪಂಕ್ತಿಯಲ್ಲಿ ಪ್ರಪಂಚದ ಪಂಕ್ತಿಯಲ್ಲಿ ಸೇರ್ಕೊಂಡು ಪ್ರತಿಯೊಂದು ಪಂಕ್ತಿಯಲ್ಲಿ ಪಂಚಜ್ಞಾನೇಂದ್ರಿಯದಲ್ಲಿ ಪಂಚಕರ್ಮೇಂದ್ರಿಯದಲ್ಲಿ ಪಂಚತನ್ಮಾತ್ರಗಳಲ್ಲಿ ಪಂಚಭೂತಗಳಲ್ಲಿ ಪಂಚ ಪ್ರಾಣಗಳಲ್ಲಿ ಪಂಚ ಉಪಪ್ರಾಣಗಳಲ್ಲಿ ಪಂಚಕೋಶಗಳಲ್ಲಿ ಇಡೀ ವಿಶ್ವದಲ್ಲಿ ಹೀಗೆ ಪಂಚರೂಪನಾಗಿ ಪ್ರಪಂಚದಲ್ಲಿ ತುಂಬಿದಾಗ ಅದನ್ನ ಇನ್ನೂ ಪಂಚರೂಪದಿಂದ ನೋಡ್ತಾರೆ. ಉತ್ತರ ಮಹಿಮೆ ನೋಡಿ ತ್ರಿಧಾ ಭವತಿ ಪಂಚಧಾ. ಆಯ್ತು, ಬ್ರಹ್ಮಾಂಡ ಸೃಷ್ಟಿಯಾದರೆ ಪಿಂಡಾಂಡ ಬಂತು. ಪಿಂಡಾಂಡದಲ್ಲಿ ಸಪ್ತಧಾತುಗಳಿಂದ ಪಿಂಡಾಂಡದ ಸೃಷ್ಟಿಯಾಯಿತು. ದೇಹದಲ್ಲಿ ಏಳು ಧಾತುಗಳಿಂದ ರಚನೆ ಆಗಿರ್ತಕ್ಕಂಥ ಪಿಂಡಾಂಡ, ಪಂಚಭೂತಗಳಿಂದ ಸಪ್ತಧಾತುಗಳಿಂದ. ಅದರಿಂದ ತ್ವಕ್, ಚರ್ಮ, ಮಾಂಸ, ಶಿರ, ಮಜ್ಜ, ಮೇಲು, ಅಸ್ಥಿ ಅಥವಾ ಸಪ್ತಧಾತುಗಳಿಂದ ದೇಹ ರಚನೆ. ತ್ವಕ್ ಅಂದ್ರೆ ನಮ್ಮ ಇನ್ನರ್ ಲೇಯರ್ ಆಫ್ ದ ಸ್ಕಿನ್. ಚರ್ಮ ಅಂದ್ರೆ ಅಪ್ಪರ್ ಲೇಯರ್ ಆಫ್ ದ ಸ್ಕಿನ್. ಸ್ಕಿನ್ ಅಲ್ಲಿ ಎರಡು ಲೇಯರ್ ಇದೆ. ಆ ಮೇಲಿನ ಲೇಯರ್ ಮಾತ್ರ ತೆಗೆದು ಆಪರೇಷನ್ ಮಾಡುವಾಗ ಇನ್ನೊಂದು ಕಡೆ ಜೋಡಿಸ್ತಾರೆ, ಅದು ಕೆಳಗಿನ ಲೇಯರ್ ಮುಗಿಸ್ತಾರೆ. ಅದಕ್ಕೆ ಮೇಲಿನ ಲೇಯರ್ ಮತ್ತೆ ಬರ್ತದೆ. ಕೆಳಗಿನ ಲೇಯರ್ ತೆಗೆದು ಬಿಟ್ರೆ ಮತ್ತೆ ಚರ್ಮ ಬರೋಲ್ಲ. ಆ ಮೇಲಿನ ಲೇಯರ್ ತೆಗೆದ್ರೆ ಮತ್ತೆ ಮೇಲಿನ ಲೇಯರ್ ತನ್ನಷ್ಟೇ ಬರ್ತದೆ. ಈಗ ಗಾಯ ಆದ್ರೆ ಮೇಲಿನ ಚರ್ಮ ಕೆತ್ತು ಬಯಸ್ತದೆ, ಮತ್ತೆ ಅಲ್ಲಿ ಕೂಡ ಬರುತ್ತೆ. ಹಾಗೆ ಚರ್ಮದಲ್ಲಿ ಇನ್ನರ್ ಲೇಯರ್ ಆ್ಯಂಡ್ ಔಟರ್ ಲೇಯರ್ ಅಂತ ಹೇಳಿದೆ. ಅದನ್ನೇ ತಕ್ಕ ಚರ್ಮ ಅಂತ ಹೇಳ್ತಾರೆ. ಒಂದು ತಕ್ಕ, ಒಂದು ಚರ್ಮ. ದೇಹದಲ್ಲಿ ಇರುವಂತಹ ಸಪ್ತ ಧಾತುಗಳು ಯಾವುದಂದ್ರೆ ಒಂದು ಚರ್ಮದ ಎರಡು ಲೇಯರ್,